ಇತ್ತೀಚೆಗೆ ಈ ಹೂವಿನ ಕೃಷಿಗೆ ಹೆಚ್ಚು ಬೇಡಿಕೆ ಇರುವ ಕಾರಣಕ್ಕೆ ನಮ್ಮ ಹಾಸನದ ವಿವಿಧ ಭಾಗಗಳಲ್ಲಿಯೂ ಕೂಡ ಕೃಷಿಕರು ಕೆಲವೊಂದಷ್ಟು ಹೂವಿನ ಬೆಳೆಗಳನ್ನ ಬೆಳೆದುಕೊಳ್ತಾ ಇದ್ದಾರೆ. ಸೇವಂತಿಗೆಯನ್ನ ಸಾಂಪ್ರದಾಯಿಕವಾಗಿ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಸನದ ಸುತ್ತಮುತ್ತ ಅರಕಲ್ಗೂಡು, ಚನ್ನರಾಯಪಟ್ಟಣ ಈ ಭಾಗದಲ್ಲಿ ಬೆಳೀತಾರೆ. ಇತ್ತೀಚೆಗೆ ಈ ಗುಲಾಬಿಗೂ ಕೂಡ ಹೆಚ್ಚು ಬೇಡಿಕೆ ಬಂದ ಕಾರಣದಿಂದಾಗಿ ಗುಲಾಬಿಯ ಪ್ರದೇಶ ವಿಸ್ತರಣೆಯೂ ಕೂಡ ಹೆಚ್ಚಾಗ್ತಾ ಇದೆ. ಈ ಗುಲಾಬಿ ಮತ್ತೆ ಸೇವಂತಿಗೆ ಬೆಳೆಯನ್ನ ಬಾಧಿಸತಕ್ಕಂತಹ ಕೀಟಗಳು ಯಾವ್ಯಾವು ಇದ್ದಾವೆ, ಯಾವ ಸಂದರ್ಭದಲ್ಲಿ ಅವು ನಮ್ಮ ಬೆಳೆಯನ್ನ ಬಾಧಿಸುತ್ತೆ, ಏನೆಲ್ಲ ಹಾನಿಯನ್ನ ಉಂಟು ಮಾಡುತ್ತೆ, ಇದನ್ನ ತಡೆಯುವಂತದ್ದು ಅಥವಾ ನಿಯಂತ್ರಣ ಮಾಡುವಂತದ್ದು ಹೇಗೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂತಹ ಡಾಕ್ಟರ್ ಕೆ ಎನ್ ಮುನಿಸ್ವಾಮಿಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಮುನಿಸ್ವಾಮಿಗೌಡರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇತ್ತೀಚಿನ ದಿವಸದಲ್ಲಿ ನಮ್ಮ ಹಾಸನ ಜಿಲ್ಲೆಯ ಸುತ್ತಮುತ್ತ ಈ ಹೂವಿನ ಬೆಳೆ ಹೇಗಿದೆ? ಹೂವಿನ ಬೆಳೆ ಡಿಮ್ಯಾಂಡ್ ಬಂದಿರೋ ಕಾರಣಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಈ ಗುಲಾಬಿ ಮತ್ತು ಸೇವಂತಿಗೆಯನ್ನ ರೈತರು ಆ ಕಡೆ ಹೆಚ್ಚು ಗಮನ ಕೊಟ್ಟು ಹೆಚ್ಚು ಹೆಚ್ಚಾಗಿ ಬೆಳೀತಿದ್ದಾರೆ, ಹೆಚ್ಚೆಚ್ಚು ಬೆಳೀತಾ ಇದ್ದಾರೆ. ಹಾಗಾಗಿ ಅವುಗಳನ್ನ ಬಳಸತಕ್ಕಂತ ಅನೇಕ ರೀತಿಯ ಕೀಟಗಳನ್ನ ನಾವು ಕಾಣಬಹುದು. ಗುಲಾಬಿ ಗಿಡವನ್ನ ಸಾಮಾನ್ಯವಾಗಿ ಬಾಧಿಸತಕ್ಕಂತಹ ಕೀಟಗಳು ಯಾವ್ಯಾವು? ನೋಡಿ, ಗುಲಾಬಿಯಲ್ಲಿ ಕಂಡು ಬರ್ತಕ್ಕಂತಹ ಕೀಟಗಳನ್ನ ನಾವು ಮುಖ್ಯವಾಗಿ ನಾಲ್ಕು ಭಾಗಗಳಾಗಿ ಮಾಡಬಹುದು. ಒಂದು ರಸ ಇರ್ತಕ್ಕಂತಹ ಕೀಟ ಮತ್ತು ಎಲೆಗಳನ್ನ ಬೋಳಿಸುವ ಕೀಟಗಳು, ಕೊರಕಗಳು ಅಂದ್ರೆ ಮೊಗ್ಗು ಕೊರಕಗಳು, ಹಾಗೂ ಬೇರು ತಿನ್ನುವ ಕೀಟಗಳಂತ ನಾಲ್ಕು ಭಾಗಗಳಾಗಿ ನಾವು ವಿಂಗಡಿಸಬಹುದು. ಈಗ ಇವುಗಳನ್ನ ನಾವು ಒಂದೊಂದಾಗಿ ಅವುಗಳ ಬಗ್ಗೆ ಅಧ್ಯಯನ ಮಾಡೋಣ. ಈಗ ರಸ ಇರ್ತಕ್ಕಂತಹ ಕೀಟಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಕೀಟ, ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಕೀಟ ಅಂತಂದ್ರೆ ಥ್ರಿಪ್ಸ್. ಇದನ್ನ ಸೀರು ಅಂತಾರೆ, ಕೆಲವು ಕಡೆ ಏನು ಅಂತ ಕರೀತಾರೆ. ಯಾಕಂದ್ರೆ ಇದು ಈ ಥ್ರಿಪ್ಸ್ ನೋಡಕ್ಕೆ ನಮ್ಮ ತಲೆ ಏನಂತೆ ಕಂಡು ಬರುತ್ತೆ. ಅದು ಇದು ಸಾಮಾನ್ಯವಾಗಿ ಮಳೆಗಾಲಕ್ಕೆ ಮುಂಚೆ ಮತ್ತು ಮಳೆಗಾಲದ ನಂತರ ಇದು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸಿಕೊಂಡು ನಮಗೆ ನಷ್ಟ ಉಂಟು ಮಾಡುತ್ತೆ. ಈ ಥ್ರಿಪ್ಸ್ ಪ್ರಾಯದ ಒಂದು ಸೀರೆ ಇದೆಯಲ್ಲ, ಇದು ಕಂದು ಮಿಶ್ರದ ಕಪ್ಪು ಬಣ್ಣ ಇರುತ್ತೆ ಮತ್ತು ಅದರ ಮರಿಗಳನ್ನ ನಾವು ಅಪ್ಸರೆಗಳಂತಾರೆ. ಅಪ್ಸರೆಗಳು ಬೂದು ಬಣ್ಣ ಇರುತ್ತೆ, ಕೆಂಪು ಬಣ್ಣ ಇರುತ್ತೆ. ಸೊ ಇವು ಸಾಮಾನ್ಯವಾಗಿ ಹೊಸದಾಗಿ ಚಿಗುರು ಬಂದಿರತಕ್ಕಂತ ಎಲೆ ಮತ್ತೆ ಕುಡಿ ಮೊಗ್ಗು ಹೂವುಗಳ ದಳಗಳಿಂದ ರಸವನ್ನು ಹೀರಿ ನಮಗೆ ನಷ್ಟ ಉಂಟು ಮಾಡುತ್ತೆ. ಇದರಿಂದ ನಮಗೆ ಹೇಗೆ ನಮಗೆ ಗೊತ್ತಾಗುತ್ತೆ ಈ ಥ್ರಿಪ್ಸ್ ಬಂದಿರತಕ್ಕಂಥದ್ದು, ಅದು ಬಹಳ ಚಿಕ್ಕದು ನೋಡಕ್ಕೆ, ಅಂದ್ರೆ ಸುಮಾರು 1-2 ಮಿಲಿಮೀಟರ್ ಉದ್ದ ಇರುತ್ತೆ, ಅಷ್ಟು ಚಿಕ್ಕದಾಗಿರುತ್ತೆ. ಬಟ್ ಬಾಧೆಯ ಲಕ್ಷಣ ಏನಪ್ಪ ಅಂತಂದ್ರೆ ಈ ಹೊಸದಾಗಿ ಚಿಗುರು ಬಂದಿರತಕ್ಕಂಥ ಎಲೆಗಳ ಮೇಲೆ ಈ ಸುಟ್ಟಂತ ಕಂದು ಬಣ್ಣದ ಮಚ್ಚೆಗಳನ್ನು ನಾವು ಕಾಣಬಹುದು. ಅಂತ ಒಂದು ಬಾಧಿತ ಎಲೆಗಳು ಮುರುಟುಗೊಂಡು ಸುತ್ತೋಗ್ತವೆ, ನಾಶ ಆಗ್ತವೆ. ಅದೇ ರೀತಿ ಈ ಬಾಧಿತ ಮೊಗ್ಗುಗಳ ಮೇಲೆ ನಾವು ಈ ಸುಟ್ಟಂತ ಕಂದು ಬಣ್ಣದ ಮಚ್ಚೆಗಳನ್ನ ನಾವು ಕಾಣಬಹುದು. ಅವು ಸಹ ಹೂವಾಗದೆ ಕೆಳಗಡೆ ಬಿದ್ದು ನಾಶ ಆಗ್ತವೆ. ಮತ್ತೆ ಹೂವಿನ ದಳಗಳ ಮೇಲೆ ವಿಶೇಷವಾಗಿ ದಳಗಳ ಅಂಚಿನ ಉದ್ದಕ್ಕೂ ನಾವು ಈ ಸುಟ್ಟಂತ ಒಂದು ಲಕ್ಷಣಗಳನ್ನು ನಾವು ಕಾಣಬಹುದು. ಇದರಿಂದ ಈ ಮಾರ್ಕೆಟ್ ಧಾರಣೆ ತುಂಬಾ ಕಡಿಮೆ ಆಗುತ್ತೆ, ಹೂವಿನ ಒಂದು ಬೆಲೆ ಮಾರ್ಕೆಟ್ ಅಲ್ಲಿ ಕಡಿಮೆ ಆಗುತ್ತೆ. ಸೊ ಈ ರೀತಿ ನಮಗೆ ಅದರ ಲಕ್ಷಣಗಳು ನಮ್ಗೆ ಗೊತ್ತಾಗುತ್ತೆ. ಈಗ ಇದನ್ನು ಹತೋಟಿ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ಮಣ್ಣಿನ ಆರೋಗ್ಯ ಸುಧಾರಣೆ ಬಹಳ ಮುಖ್ಯ. ಅದರಲ್ಲಿ ನಾವು ಬೇವಿನ ಹಿಂಡಿಯನ್ನು ಬಳಕೆ ಮಾಡಬೇಕು. ನೋಡಿ, ಪ್ರತಿ ಎಕರೆಗೆ ನಾವು 100-125 ಕೆಜಿಯಷ್ಟು ಬೇವಿನ ಹಿಂಡಿಯನ್ನ 2 ಕಂತುಗಳಲ್ಲಿ ಕೊಡಬೇಕಾಗುತ್ತೆ. ಮೊಟ್ಟ ಮೊದಲನೇದಾಗಿ ನಾವು ಚಿಗುರು ಒಡೆಯುವ ಸಮಯದಲ್ಲಿ ಮೊದಲನೇ ಕಂತು ಕೊಡಬೇಕಾಗುತ್ತೆ, ಮತ್ತೆ ಎರಡನೇ ಕಂತನ್ನ ಹೂವಾಡುವ ಸಮಯದಲ್ಲಿ ನಾವು ಎರಡನೇ ಕಂತನ್ನ ಅಂದ್ರೆ 100-125 ಕೆಜಿಯಷ್ಟು ನಾವು ಕೊಡೋದ್ರಿಂದ ಅದೊಂದು ಸಾಕಷ್ಟು ಪ್ರಮಾಣದಲ್ಲಿ ಇದರ ಒಂದು ಪ್ರಮಾಣ ಕಡಿಮೆ ಆಗುತ್ತೆ. ಆಮೇಲೆ ಹೊಲದ ಸುತ್ತಲೂ ಬಹಳ ಮುಖ್ಯವಾಗಿ 4-5 ಸಾಲುಗಳಲ್ಲಿ ನಮ್ಮ ಮೇವಿನ ಜೋಳವನ್ನು ಬೆಳ್ಕೊಳ್ಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಗಾಳಿ ಮುಖಾಂತರ ಬರತಕ್ಕಂತ ಹುಳ ಅಲ್ಲೇ ತಡೆದು ಅಲ್ಲೇ ನಮ್ಮ ತೋಟಕ್ಕೆ ಅದು ಪ್ರವೇಶ ಆಗುವುದಿಲ್ಲ. ಆ ಒಂದು ಕಾರಣಕ್ಕೆ ನಾವು 4-5 ಸಾಲುಗಳಲ್ಲಿ ಹೊಲದ ಸುತ್ತಲೂ ನಾವು ಈ ಮೇವಿನ ಜೋಳದ ಬೆಳೆಯನ್ನು ಬೆಳ್ಕೊಳ್ಳೋದು ಬಹಳ ಮುಖ್ಯ. ಒಳ್ಳೇದು. ಮತ್ತೆ ಕಾಲಕಾಲಕ್ಕೆ ನಾವು ಸರಿಯಾಗಿ ಚಾಟಣಿ ಅಂದ್ರೆ ಪ್ರೂನಿಂಗ್ ಮಾಡಬೇಕಾಗುತ್ತೆ. ಚಾಟಣಿ ಅಂದ್ರೆ ಪ್ರೂನಿಂಗ್ ಮಾಡಬೇಕಾಗುತ್ತೆ. ಅದೇ ಮತ್ತೆ ಕಾಲಕಾಲಕ್ಕೆ ಸರಿಯಾಗಿ ನಾವು ನೀರನ್ನು ಹಾಯಿಸಿದ್ರೆ ಇದರ ಒಂದು ಬಾಧೆ ಕಡಿಮೆ ಆಗುತ್ತೆ. ತದನಂತರ ಬಾಧಿತ ಭಾಗಗಳನ್ನ ಅಂದ್ರೆ ಮೊಗ್ಗು ಹೂವು ಹೂವಿನ ಸಮೇತ ಸಂಗ್ರಹಿಸಿ ನಾಶ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ನಂತರ ನಾವು ಪ್ರತಿ ಲೀಟರ್ ನೀರಿಗೆ 5 ಮಿಲಿಲೀಟರ್ ಪ್ರಮಾಣದಲ್ಲಿ ಈ ಒಂಗೆ ಎಣ್ಣೆಯನ್ನ ಮಿಶ್ರಣ ಮಾಡಿಕೊಂಡು ಚಾಟಿನಿ ಮಾಡಿದ ನಂತರ ನಾವು ಸಿಂಪಡಣೆ ಮಾಡಬೇಕು. ಅಥವಾ ಅದು ಆಗ್ಲಿಲ್ಲ ಅಂತಂದ್ರೆ ನಾವು ಪ್ರತಿ ಎಕರೆಗೆ 10 ಕೆಜಿಯಷ್ಟು 4-8 ಅದು 600 ರೂಪಾಯಿ ಸಿಗುತ್ತೆ, ಅದನ್ನ ನಾವು ಚಾಟಿನ ಆದ ನಂತರ ಮಣ್ಣಿಗೆ ಸೇರಿಸಬೇಕು. ಫೋಲೋಟ್ ಇಲ್ಲ ಅಂತಂದ್ರೆ ಕಾರ್ಬೋಫ್ಯೂರ್ ಅಂತಕ್ಕಂಥ ಅದು 600 ರೂಪಾಯಿ ಸಿಗುತ್ತೆ. ಅದಾದ್ರೆ 12 ಕೆಜಿ ಎಕರೆಗೆ 12 ಕೆಜಿ ಅಷ್ಟು ಹಾಕಿ ಈ 600 ರೂಪಾಯಿ ಔಷಧಿ ಹಾಕಿದಾಗ ಬಹಳ ಮುಖ್ಯವಾಗಿ ಜಮೀನಿನಲ್ಲಿ ತೇವಾಂಶ ಇರಬೇಕಾಗುತ್ತೆ. ಅದು ಬಹಳ ಮುಖ್ಯ ಇರತಕ್ಕಂತ ಅಂಶ. ಇಲ್ಲಾಂದ್ರೆ ಅದು ಕೊಟ್ಟಂತ ಒಂದು ಕೀಟನಾಶಕ ಯಾವುದೇ ಕೆಲಸ ಮಾಡೋದಿಲ್ಲ. ಈ ತರ ಮಾಡ್ಕೊಳ್ಳೋದ್ರಿಂದ ನಾವು ಅದನ್ನ ಹತೋಟಿ ಮಾಡಬಹುದು. ಅದರ ಬಾಧೆ ಏನಾದರೂ ಹೆಚ್ಚಾಗಿ ಕಂಡು ಬಂದರೆ ನಾವು ಯಾವ್ದಾದ್ರು ಒಂದು ಅಂತರ್ವ್ಯಾಪಿ ಕೀಟನಾಶಕಗಳು ಅಂದ್ರೆ ಈ ಡೈಮಿಥೋಯೇಟ್ ಅಂತ ಪ್ರತಿ ಲೀಟರ್ ನೀರಿಗೆ 1.7 ಮಿಲಿಲೀಟರ್ ಪ್ರಮಾಣದಲ್ಲಿ ಅಥವಾ ಅಸಿಫೇಟ್ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. ಅಥವಾ ಕ್ಲೋರ್ಫೈರಿಪಾಸ್ ಅದು 2.5 ಮಿಲಿಮೀಟರ್ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಮತ್ತೆ ಭೂಮಿಯಲ್ಲಿ ಅದು ಕೋಶಾವಸ್ಥೆ ಹೋಗುತ್ತೆ. ಸೊ ಅದನ್ನ ನಾವು ಸಾಯಿಸಬೇಕಾದ್ರೆ ಪ್ರತಿ ಲೀಟರ್ ನೀರಿಗೆ 5 ಮಿಲಿಲೀಟರ್ ಪ್ರಮಾಣದಲ್ಲಿ ಈ ಕ್ಲೋರಿಪೈರಿಪಾಸ್ ಕೀಟನಾಶಕವನ್ನು ಸಿಂಪಡಣೆ ಮಾಡಿ ಆ ದ್ರಾವಣದಿಂದ ಮಣ್ಣು ಚೆನ್ನಾಗಿ ಒದ್ದೆ ಆಗುವಂಗೆ ನಾವು ಸಿಂಪಡಣೆ ಮಾಡಬೇಕು. ಒಂದು ಎಕರೆಗೆ ನಮಗೆ 200-250 ದ್ರಾವಣ ಬೇಕಾಗುತ್ತೆ ಲೀಟರ್. ಹಾಗಾಗಿ ಭೂಮಿಯಲ್ಲಿ ಇರತಕ್ಕಂತಹ ಕೋಶಗಳನ್ನು ನಾವು ನಾಶ ಮಾಡಬಹುದು. ಈ ರೀತಿ ನಾವು ಅದನ್ನ ಸಮಗ್ರವಾಗಿ ಹತೋಟಿ ಮಾಡಿದ್ರೆ ಮಾತ್ರ ನಾವು ಅದನ್ನ ಹತೋಟಿ ಮಾಡೋಕೆ ಸಾಧ್ಯ. ಯಾವುದೇ ಬರೀ ಕೀಟನಾಶಕಗಳನ್ನ ಬಳಕೆ ಮಾಡಿ ಹತೋಟಿ ಮಾಡೋದು ತಾತ್ಕಾಲಿಕವಾಗಿ ನಮಗೆ ಪರಿಹಾರ ಕೊಡುತ್ತೆ, ಅದೇ ಅದು ಅಷ್ಟು ಸಮರ್ಪಕವಾಗಿ ಆಗೋದಿಲ್ಲ, ಖರ್ಚು ಜಾಸ್ತಿ ಆಗುತ್ತೆ. ಅದರಿಂದ ಎಲ್ಲಾ ಒಂದು ಪದ್ಧತಿಗಳನ್ನ ಈ ಒಂದು ಸಮಗ್ರ ಪದ್ಧತಿಗಳನ್ನ ಬಳಕೆ ಮಾಡೋದ್ರಿಂದ ನಾವು ಒಂದು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಥ್ರಿಪ್ಸ್ ಸಾಮಾನ್ಯವಾಗಿ ವರ್ಷದಲ್ಲಿ ಯಾವ ಸಂದರ್ಭದಲ್ಲಿ ಬಾಧಿಸುತ್ತೆ ಅಥವಾ ವರ್ಷಪೂರ್ತಿ ಬಾಧಿಸುತ್ತಾ ಹೇಗೆ? ಇಲ್ಲಿ ವರ್ಷ ಪೂರ್ತಿ ಇರುತ್ತೆ, ಆದ್ರೆ ಮಳೆಗಾಲದಲ್ಲಿ ಅಲ್ಲಿ ಇರುತ್ತೆ, ಯಾಕೆ ಮಳೆಯ ನೀರು ಮುಖಾಂತರ ಕೊಚ್ಕೊಂಡು ಹಂಗಾಗ್ಬಿಟ್ಟು ಅದು ಚಳಿಗಾಲ ಮತ್ತು ಬೇಸಿಗೆಯಲ್ಲಿ ಅದರ ಒಂದು ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ. ಈ ಜೋಳ ಬೆಳ್ಕೊಳ್ಳೋದ್ರಿಂದ ಒಂದಷ್ಟು ತಡೆಗಟ್ಟಬಹುದು ಅದು ಬರ ಅಂತದನ್ನ ಅಂತೇಳಿ. ಹೌದು, ಗುಲಾಬಿ ಬಹುವಾರ್ಷಿಕ ಬೆಳೆ, ಒಂದ್ಸರಿ ಹಾಕಿದ್ರೆ ತುಂಬಾ ವರ್ಷಗಳ ಕಾಲ ಇರುತ್ತೆ. ಜೋಳ ಬೇಗ ಹೋಗ್ಬಿಡುತ್ತೆ. ಹೌದು, ಯಾವ ಯಾವಾಗ ಹಾಕಬೇಕು ಅದನ್ನ? ಜೋಳ ಅಂದ್ರೆ ನಾವು ಅದು ಹೂವಾಡೋ ಸಂದರ್ಭದಲ್ಲಿ ಚಿಗುರಿಡೋ ಸಂದರ್ಭದಲ್ಲಿ ಅದು ಚೆನ್ನಾಗಿ ಎತ್ತರವಾಗಿ ಬೆಳೆದಿರಬೇಕು. ಅಂದ್ರೆ ನಾವು ಅದನ್ನ ಕಡ್ಡಿ ನಾಟಿ ಮಾಡುವ ಒಂದು 15 ದಿನ ಮುಂಚೆ ಇದನ್ನ ನಾವು ಬೆಳ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಈಗ ಇನ್ನು ಮತ್ತೊಂದು ಮುಖ್ಯವಾಗಿರ್ತಕ್ಕಂತ ರಸ ಇರತಕ್ಕಂಥ ಕೀಟ ಅಂದ್ರೆ ಶಲ್ಕಕೀಟ. ಶಲ್ಕಕೀಟ ಇದರಲ್ಲಿ 2 ಜಾತಿ ಇದಾವೆ. ಮೊದಲನೇ ಜಾತಿಯ ಒಂದು ಕೀಟ ಅದರ ದೇಹ ಒಂದು ಮೃದುವಾಗಿರ್ತಕ್ಕಂಥ ದೇಹದ ಮೇಲೆ ಕೆಂಪು ಮಿಶ್ರ ಕಂದು ಬಣ್ಣದ ಗಟ್ಟಿಯಾಗಿರ್ತಕ್ಕಂಥ ಕವಚ ಇರುತ್ತೆ. ಮತ್ತೆ ಇನ್ನೊಂದು ಜಾತಿಯ ಶಲ್ಕ ಕೀಟದಲ್ಲಿ ಹಳದಿ ಬಣ್ಣದ ದೇಹದ ಮೇಲೆ ಚಪ್ಪಟೆ ಆಗಿರ್ತಕ್ಕಂಥ ಬಿಳಿ ಬಣ್ಣದ ಹೊದಿಕೆ ಇರುತ್ತೆ. ಸೊ ಈ ರೀತಿ 2 ಜಾತಿಯ ಶಲ್ಕ ಕೀಟಗಳು ಕಂಡುಬರುತ್ತವೆ. ಈ ಶಲ್ಕ ಕೀಟಗಳು ಅಷ್ಟೇ, ಈ ಕುಡಿ, ಮೊಗ್ಗು, ಹೂವು, ರಂಬೆ, ಕೊಂಬೆ, ಕಾಂಡ ಆ ಎಲ್ಲರ ಮೇಲೆ ಗುಂಪಾಗಿ ಕುಂತ್ಕೊಂಡು ಯಾವುದೇ ಒಂದು ಚಲನೆ ಇರೋದಿಲ್ಲ. ಒಂದು ದಪ್ಪವಾಗಿರ್ತಕ್ಕಂತ ಒಂದು ಪದರನ್ನ ಏರ್ಪಡಿಸಿಕೊಂಡು ನಿರಂತರವಾಗಿ ರಸ ಇರ್ತಾ ಹೋಗ್ತವೆ. ಇದರಿಂದ ಏನಾಗುತ್ತೆ ಅಂದ್ರೆ ಆ ಬಾಧಿತ ಕುಡಿ ಒಣಗೋಗುತ್ತೆ, ಮತ್ತೆ ಆ ಮೊಗ್ಗು ಹೂವಾಡದೆ ಅದು ಹರಳದೆ ಅದು ಬಿದ್ದು ಸತ್ತೋಗುತ್ತೆ. ಮತ್ತೆ ಈ ಎಲೆಗಳು ಮುರುಟಿಕೊಂಡು ಅವೆಲ್ಲ ವಿಕಾರಗೊಂಡು ಬಿದ್ದೋಗ್ತವೆ. ಮತ್ತೆ ಹೂವು ಅಷ್ಟೇ ತನ್ನ ಸಹಜ ಬಣ್ಣವನ್ನು ಕಳ್ಕೊಂಡು ವಿಕಾರಗೊಂಡು ಅದು ಬಿದ್ದೋಗುತ್ತೆ. ಮತ್ತೆ ಬಹಳ ಮುಖ್ಯವಾಗಿ ಈ ಒಂದು ಕೀಟ ಒಂದು ಸಿಹಿಯಾಗಿರ್ತಕ್ಕಂಥ ಹಂಟು ದ್ರಾವಣವನ್ನ ವಿಸರ್ಜನೆ ಮಾಡುತ್ತೆ. ಹಾಗಾಗ್ಬಿಟ್ಟು ಅದು ಎಲ್ಲೆಲ್ಲಿ ಎಲ್ಲಾ ಎಲೆ, ಮೊಗ್ಗು, ಹೂವು ಮತ್ತೆ ಕಾಂಡ, ರಂಬೆ, ಕೊಂಬೆಗಳ ಮೇಲೆಲ್ಲ ನಾವು ಈ ಒಂದು ಕಪ್ಪು ಶಿಲೀಂಧ್ರವನ್ನ ನಾವು ಕಾಣಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಷ್ಟ ಆಗುತ್ತೆ, ಅವಾಗ ಇಳುವರಿ ಗಣನೀಯವಾಗಿ ಕಡಿಮೆ ಆಗುತ್ತೆ. ಸೊ ಈ ರೀತಿ ಈ ಕೀಟ ನಮಗೆ ನಷ್ಟ ಉಂಟು ಮಾಡುತ್ತೆ. ಈಗ ಈ ಕೀಟ ನಾವು ಹತೋಟಿ ಮಾಡಬೇಕಾದ್ರೆ ಇದು ಅಷ್ಟೇ ಇಲ್ಲೂ ಅಷ್ಟೇ ನಾವು ಸಮಗ್ರ ಪೀಡೆಯ ನಿರ್ವಹಣೆಯ ಪದ್ಧತಿಗಳನ್ನ ಬಳಕೆ ಮಾಡೋದು ಬಹಳ ಮುಖ್ಯ. ಈಗಾಗಲೇ ನಿಮ್ಗೆ ಹೇಳಿದಾಗೆ ಪ್ರತಿ ಎಕರೆಗೆ ನಾವು 100-125 ಕೆಜಿ ಅಷ್ಟು ಬೇವಿನ ಹಿಂಡಿಯನ್ನು ಅಂದ್ರೆ ಗುಣಮಟ್ಟದ ಬೇವಿನ ಹಿಂಡಿಯನ್ನು ನಾವು ಕೊಡಬೇಕಾಗುತ್ತೆ. 2 ಕಂತುಗಳಲ್ಲಿ ಕೊಡಬೇಕಾಗುತ್ತೆ. ಅದು ಚಿಗುರುಡಿಯುವ ಸಂದರ್ಭದಲ್ಲಿ 1 ಕಂತು, 2ನೇ ಕಂತು ಹೂವಾಡುವ ಸಂದರ್ಭದಲ್ಲಿ 1 ಕಂತಾಗುತ್ತೆ. ಮತ್ತೆ ಬಾಧಿತ ಭಾಗಗಳನ್ನ ಆ ಉಳಿದ ಸಮೇತ ಕಿತ್ತು ನಾಶ ಮಾಡಬೇಕು. ನಾವು ನಾಶ ಮಾಡಿದಾಗೆ ನೇರವಾಗಿ ನಾವು ಔಷಧಿ ಸಿಂಪಡಣೆ ಕೊಟ್ಟರೆ ಉಪಯೋಗ ಇಲ್ಲ, ಅದನ್ನ ನಾಶ ಮಾಡಿ ಆಮೇಲೆ ನಾವು ಔಷಧಿ ಕೊಡಬೇಕಾಗುತ್ತೆ. ಆಮೇಲೆ ಕಾಲಕಾಲಕ್ಕೆ ಸರಿಯಾಗಿ ಚಾಟಣೆ ಮಾಡಬೇಕಾಗುತ್ತೆ. ಮತ್ತೆ ಕಾಲಕಾಲಕ್ಕೆ ನೀರನ್ನು ಕೊಡಬೇಕಾಗುತ್ತೆ, ಇಲ್ಲಾಂದ್ರೆ ಇದರ ಬಾಧೆ ಜಾಸ್ತಿ ಆಗುತ್ತೆ. ಆಮೇಲೆ ಪ್ರತಿ ಲೀಟರ್ ನೀರಿಗೆ 5 ಮಿಲಿಲೀಟರ್ ಒಂಗೆ ಎಣ್ಣೆಯನ್ನ ಮಿಶ್ರಣ ಮಾಡಿಕೊಂಡು ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಪ್ರತಿ ಲೀಟರ್ ನೀರಿಗೆ 25 ಮಿಲಿಲೀಟರ್ ಮೀನಿನ ಎಣ್ಣೆಯ ರಾಳ ಅನ್ಸಿಗುತ್ತೆ, ಅದು ಇಂಗ್ಲಿಷ್ ಅಲ್ಲಿ ಫಿಶ್ ಆಯಿಲ್ ರಸಿನ್ ಸೋಪ್ ಅಂತಾರೆ. ಸೊ ಅದನ್ನ ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಆದರೂ ಅಲ್ಲಿಗೂ ಕಡಿಮೆ ಆಗಲಿ ಅಂತಂದ್ರೆ ಯಾವ್ದಾದ್ರು ರಾಸಾಯನಿಕ ಕೀಟನಾಶಕವನ್ನ ಅಂದ್ರೆ ಡೈಮಿಥೋಯೇಟ್ ಪ್ರತಿ ಲೀಟರ್ ನೀರಿಗೆ 1.7 ಮಿಲಿಲೀಟರ್ ಪ್ರಮಾಣದಲ್ಲಿ, ಅಥವಾ ಅಸಿಫೇಟ್ ಅಥವಾ ಕಾರ್ಟಾಪ್ ಹೈಡ್ರೋಕ್ಲೋರೈಡ್ ಅಂತ ಒಂದು ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಪ್ರಮಾಣ ಮಿಶ್ರಣ ಮಾಡಿಕೊಂಡು ಅದನ್ನ ನಾವು ಹತೋಟಿ ಮಾಡಬಹುದಾಗಿದೆ. ಇದು ಈ ಕೀಟದ ಒಂದು ಬಾಧೆಯ ಲಕ್ಷಣಗಳು ಮತ್ತು ಹತೋಟಿಯ ಪದ್ಧತಿಗಳು. ಇನ್ನು 3ನೇ ರಸ ಇರತಕ್ಕಂಥ ಕೀಟ ಅಂದ್ರೆ ಸಸ್ಯಯೇನು. ಈ ಸಸ್ಯಯೇನು ಈ ಪ್ರಾಯದ ಸಸ್ಯಯೇನುಗಳು ಕಪ್ಪು ಮಿಶ್ರಿತ ಹಸಿರು ಬಣ್ಣ ಇರುತ್ತೆ, ಮತ್ತೆ ಆ ಒಂದು ಅಪ್ಸರೆಗಳು ಅಂದ್ರೆ ಅದು ಮರಿ ಹುಳುಗಳು ಹಸಿರು ಬಣ್ಣದಿಂದ ಕೂಡಿರ್ತವೆ. ಈ ಒಂದು ಜೀವಸಂಖ್ಯೆಯಲ್ಲಿ ನಾವು ರೆಕ್ಕೆ ಇರ್ತಕ್ಕಂತ ಒಂದು ಪ್ರಾಯದ ಸಸ್ಯಗಳನ್ನು ಕಾಣಬಹುದು, ರೆಕ್ಕೆಯಲ್ಲಿ ಇರತಕ್ಕಂತ ಹೇನುಗಳನ್ನು ನಾವು ಕಾಣಬಹುದು. ಈ ಹೇನುಗಳು ಕುಡಿ ಎಲೆ ಮೊಗ್ಗು ಹೂಗಳ ಮೇಲೆ ಕುಂತು ರಸ ಹೀರಿ ನಮ್ಗೆ ನಷ್ಟ ಉಂಟು ಮಾಡ್ತವೆ. ಇದರಿಂದ ಆಗುತ್ತೆ ಈ ಬಾಜಿನ ಗಿಡದ ಬೆಳವಣಿಗೆ ಕುಗ್ಗೋಗುತ್ತೆ. ಅವು ಕುಡಿಯಿಂದ ರಸ ಇರೋದ್ರಿಂದ ಬೆಳವಣಿಗೆ ಕುಗ್ಗೋಗುತ್ತೆ, ಅಂದ್ರೆ ಗಿಡ ಕುಬ್ಜಿ ಆಗುತ್ತೆ. ಮತ್ತೆ ಎಲೆಗಳು ಮುರುಟಿಗೊಂಡು ವಿಕಾರಗೊಂಡು ಬಿದ್ದೋಗ್ತವೆ. ಮತ್ತೆ ಮೊಗ್ಗು ಅಷ್ಟೇ, ಬಾಧಿತ ಮೊಗ್ಗು ಅದು ಹೂವಾಗದೆ ಅದು ನಾಶ ಆಗುತ್ತೆ. ಮತ್ತೆ ಬಾಧಿತ ಹೂವು ಅದರ ಒಂದು ಸಹಜ ಒಂದು ನೋಟವನ್ನ ಅದರ ಬಣ್ಣವನ್ನ ಕಳೆದುಕೊಂಡು ವಿಕಾರವಾಗಿ ಕಾಣುತ್ತೆ. ಅದರಿಂದ ಮಾರ್ಕೆಟ್ ಧಾರಣೆ ಕಡಿಮೆ ಆಗುತ್ತೆ. ಈ ಒಂದು ಹುಳುವಿನ ಬಾಧೆ ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಕಂಡು ಬರುತ್ತೆ. ಇದು ಮಳೆಗಾಲದಲ್ಲಿ ಇದ್ರೂ ಸಹ ಮಳೆಯ ನೀರಿಂದ ಕೊಚ್ಚಿಕೊಂಡು ಹೋಗುತ್ತೆ, ಹಾಗಾಗ್ಬಿಟ್ಟು ಮಳೆಗಾಲದಲ್ಲಿ ಅದು ಹೆಚ್ಚಿನ ಪ್ರಮಾಣದಲ್ಲಿ ಅಷ್ಟು ಉಂಟಾಗೋದಿಲ್ಲ. ಇದನ್ನ ಹತೋಟಿ ಮಾಡಬೇಕಾದಷ್ಟೇ ನಾವು ಬಹಳ ಮುಖ್ಯವಾಗಿ ಜಮೀನಿಗೆ ಪ್ರತಿ ಎಕರೆಗೆ 100 ರಿಂದ 125 ಕೆಜಿ ಬೇವಿನ ಹಿಂಡಿಯನ್ನು ಕೊಡಬೇಕಾಗುತ್ತೆ. ಮತ್ತೆ ನಾನು ಈಗಾಗಲೇ ಹೇಳಿದಾಗೆ ಹೊಲದ ಸುತ್ತಲೂ 4-5 ಸಾಲುಗಳಲ್ಲಿ ನಮ್ಮ ಈ ಒಂದು ಮೇವಿನ ಜೋಳವನ್ನು ಬೆಳ್ಕೊಳ್ಬೇಕಾಗುತ್ತೆ. ಮತ್ತೆ ಈ ಹುಳುವಿಗೆ ಇದಕ್ಕೂ ಮತ್ತೆ ನಾನು ಈ ಮುಂಚೆ ಹೇಳಿ ಥ್ರಿಪ್ಸ್ ಅಂತ, ಥ್ರಿಪ್ಸ್ ಮತ್ತೆ ಈ ಸಸ್ಯನಿಗೆ ಈ ಹಸಿರು ಬಣ್ಣ ಕಂಡ ಬಹಳ ಇಷ್ಟ. ಹಾಗಾಗ್ಬಿಟ್ಟು ಹಸಿರು ಬಣ್ಣದ ಅಂಟು ಬಲೆಗಳನ್ನ ನಾವು ಎಕರೆಗೆ 4-5 ಪ್ರಮಾಣದಲ್ಲಿ ಬಳಕೆ ಮಾಡೋದ್ರಿಂದ ಇದನ್ನು ಆಕರ್ಷಿಸಿ ನಾವು ಸಾಯಿಸಬಹುದು. ಇದು ನಾವು ಹಸಿರು ಬಣ್ಣದ ಅಂಟು ಬಲೆಗಳನ್ನ ಬಳಕೆ ಮಾಡೋದ್ರಿಂದ ನಮ್ಗೆ ಕೀಟ ಬಂದಿದೆಯಲ್ಲ ಅಂತ ಗೊತ್ತಾಗುತ್ತೆ. ಮತ್ತೆ ಬಂದಿದೆ ಯಾವ ಪ್ರಮಾಣದಲ್ಲಿ ಬಂದಿದೆ ಗೊತ್ತಾಗುತ್ತೆ. ಸೊ ಅವಾಗ ನಮಗೆ ಸರಿಯಾದ ಕಾಲಕ್ಕೆ ನಾವು ಕೀಟನಾಶಕ ಬಳಕೆ ಮಾಡತಕ್ಕಂತ ಒಂದು ನಿರ್ಧಾರವನ್ನ ನಾವು ಕೈಗೊಳ್ಳಬಹುದು. ಹಂಗಾಗ್ಬಿಟ್ಟು ಈ ಹಸಿರು ಬಣ್ಣದ ಅಂಟು ಬಲೆಗಳನ್ನ ಎಕರೆಗೆ 5 ಸಂಖ್ಯೆಯಲ್ಲಿ ಬಳಕೆ ಮಾಡತಕ್ಕಂಥದ್ದು ಒಳ್ಳೆಯದು. ಮತ್ತೆ ಈ ಒಂದು ಸಸ್ಯವನ್ನು ನಾವು ಹತೋಟಿ ಮಾಡಬೇಕಾದ್ರೆ ಯಾವ್ದಾದ್ರು ಅಂತರ್ವ್ಯಾಪಿ ಕೀಟನಾಶಕಗಳು ಅಂದ್ರೆ ಈ ಡೈಮುಥೋಯೇಟ್ ಪ್ರತಿ ಲೀಟರ್ ನೀರಿಗೆ 1.7 ಮಿಲಿಲೀಟರ್ ಪ್ರಮಾಣದಲ್ಲಿ, ಅಸಿಫೇಟ್ 1 ಗ್ರಾಂ ಪ್ರಮಾಣದಲ್ಲಿ, ಮತ್ತೆ ಡೈಕ್ಲೋರೋವಾಸ್ ADVP ಅಂತಾರೆ ಅದು ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ನಾವು ಅದನ್ನ ಹತೋಟಿ ಮಾಡಬಹುದಾಗಿದೆ. ಮತ್ತೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ರಸ ಇರ್ತಕ್ಕಂಥ ಪೀಡೆ ಅದು ಕೀಟ ಅಲ್ಲ, ಅದು ನುಸಿ, ಅದು ಕೆಂಪು ಜೇಡ ನುಸಿ ಅಂತಾರೆ. ಆ ಹೆಸರು ಹೇಳುವಂಗೆ ಅದು ಕೆಂಪು ಬಣ್ಣದ ದೇಹವನ್ನ ಹೊಂದಿರುತ್ತೆ. ಇದು ಸಾಮಾನ್ಯವಾಗಿ ಎಲೆಗಳ ಕೆಳಭಾಗದಲ್ಲಿ ರೇಷ್ಮೆ ದಾರದಿಂದ ಬಲೆಗಳನ್ನ ನೇಯ್ದುಕೊಂಡು ಆ ಬಲೆಗಳ ಒಳಗಡೆ ಅದು ಮೊಟ್ಟೆ ಇಟ್ಟು ಮರಿ ಮಾಡಿ ವಂಶಾಭಿವೃದ್ಧಿ ಮಾಡುತ್ತೆ. ಮತ್ತೆ ಎಲೆಗಳ ತಳಭಾಗದಲ್ಲಿ ಇದ್ದುಕೊಂಡು ಅಲ್ಲೇ ರಸವನ್ನ ಹೀರಿ ನಮಗೆ ನಷ್ಟ ಉಂಟು ಮಾಡುತ್ತೆ. ಮತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಪ್ರಾರಂಭದಲ್ಲಿ ಆ ಬಾಯದ ಎಲೆಗಳ ಮೇಲ್ಭಾಗದಲ್ಲಿ ನಾವು ಹಳದಿ ಬಣ್ಣದ ಮಚ್ಚೆಗಳನ್ನ ಕಾಣಬಹುದು. ಕ್ರಮೇಣ ಅವೆಲ್ಲ ಚಿಕ್ಕ ಮಚ್ಚೆಗಳು ವಿಸ್ತಾರಗೊಂಡು ಒಂದಕ್ಕೊಂದು ಬೆರೆದು ದೊಡ್ಡ ಮಚ್ಚೆಗಳನ್ನ ಕಾಣಿಕೊಂಡು ಇಡೀ ಎಲೆಯೆಲ್ಲ ವ್ಯಾಪಿಸಿ ಆ ಎಲೆ ಮಂಕಾಗಿ ಬಾಡಿ ಸೊರಗಿ ಬಿದ್ದೋಗುತ್ತೆ. ಮತ್ತೆ ಅದೇ ರೀತಿ ಏನಾದರೂ ಅದು ಒಂದು ಪ್ರಮಾಣ ಜಾಸ್ತಿ ಆದ್ರೆ ಅವಾಗ ಅದು ಹೂವಿನಲ್ಲಿಯೂ ಸಹ ದಾಳಿ ಮಾಡಿ ಹೂವಿನ ಮೇಲೆಯೂ ಸಹ ಬಲೆ ನೈದು ಅದರಲ್ಲಿ ಸೇರಿಕೊಂಡು ರಸ ಏರಿ ನಷ್ಟ ಉಂಟು ಮಾಡುತ್ತೆ. ಇದರಿಂದ ಅಂತ ಬಾಧಿತ ಹೂಗಳೆಲ್ಲ ವಿಕಾರಗೊಂಡು ಕೆಳಗಡೆ ಬಿದ್ದೋಗ್ತವೆ. ಸೊ ಇದನ್ನ ನಾವು ಹತೋಟಿ ಮಾಡಬೇಕಾದ್ರೆ ನಾವು ಆ ಬಾಧಿತ ಎಲೆಗಳು ಪ್ರಾರಂಭದಲ್ಲಿ ಬಾಧಿತ ಎಲೆಗಳು ಮತ್ತು ಹೂಗಳನ್ನ ಬಹಳ ಎಚ್ಚರಿಕೆಯಿಂದ ಆ ಹುಳಿನ ಸಮೇತ ಕಿತ್ತು ನಾಶ ಮಾಡಬೇಕು. ನಂತರ ನಾವು ಯಾವ್ದಾದ್ರು ನುಸಿನಾಶಕಗಳು ನುಸಿ ಅಂದ್ರೆ ಪ್ರತಿ ಲೀಟರ್ ನೀರಿಗೆ 2.5 ಮಿಲಿಲೀಟರ್ ಪ್ರಮಾಣದಲ್ಲಿ ಡೈಕೋಫಾಲ್ ಅಥವಾ 4 ಮಿಲಿಲೀಟರ್ ಪ್ರಮಾಣದಲ್ಲಿ ಈತಿ ಅನ್ನತಕ್ಕಂಥ ನುಸಿನಾಶಕವನ್ನ ಅಥವಾ ಈ ಹೊಸದಾಗಿ ಬಂದಿರತಕ್ಕಂಥ ನುಸಿನಾಶಕ ಅಂದ್ರೆ ಫೆಂಜಾಕ್ವಿನ್ ಅಂತಕ್ಕಂಥ ಔಷಧ ಸಿಗುತ್ತೆ. ಅದು 1.5 ಮಿಲಿಲೀಟರ್ ಪ್ರಮಾಣದಲ್ಲಿ ಅಥವಾ ಪ್ರಾಪರ್ ಗೈಟ್ ಅಂತಕ್ಕಂಥ ಇನ್ನೊಂದು ಸಿಗುತ್ತೆ. ಅದು ಪ್ರತಿ ಲೀಟರ್ ನೀರಿಗೆ 1.7 ಮಿಲಿಲೀಟರ್ ಪ್ರಮಾಣದಲ್ಲಿ ಅಥವಾ ನೀರಿನಲ್ಲಿ ಕರಗುವ ಗಂಧಕವನ್ನ ಪ್ರತಿ ಲೀಟರ್ ನೀರಿಗೆ 3 ಗ್ರಾಂ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ಇದನ್ನ ನಾವು ಬದಲಾಯಿಸಿ ಒಂದೇ ಕೀಟನಾಶಕವನ್ನಾಗ್ಲಿ ಅಥವಾ ನುಸಿನಾಶಕವನ್ನು ಬಳಕೆ ಮಾಡಿಕೊಡೋದು. ಒಂದು ಸಲ ಕೊಟ್ಟಮೇಲೆ ಮತ್ತೆ ಬೇರೆ ಔಷಧಿ ಹೊಸ ಔಷಧಿ ಕೊಡೋದ್ರಿಂದ ನಾವು ಕೀಟವನ್ನ ಪರಿಣಾಮಕಾಗಿ ಹತೋಟಿ ಮಾಡಬಹುದು. ಇವು ರಸ ಇರತಕ್ಕಂತ ಪ್ರಮುಖವಾಗಿರ್ತಕ್ಕಂತ 4 ಕೀಟಗಳು ಮತ್ತು ಒಂದು ನುಸಿ ಗುಲಾಬಿಲಿ ಕಂಡು ಬರ್ತಕ್ಕಂತ ಕೀಟಗಳು ನುಸಿಗಳು. ಎಲೆ ಬೋಳಿಸ್ತಕ್ಕಂತ ಕೆಲವು ಕೀಟಗಳು ಇದ್ದಾವೆ ಅಂತ ಹೇಳಿ ತಾವು ಹೇಳಿದ್ರಿ, ಯಾವ್ಯಾವ್ದು ಪ್ರಮುಖವಾಗಿ ಎಲೆಯನ್ನ ಬೋಳಿಸ್ತಕ್ಕಂತ ಕೀಟಗಳು ಅವುಗಳ ಹತೋಟಿಯನ್ನ ಹೇಗೆ ಮಾಡ್ತಕ್ಕಂಥದ್ದು? ಗುಲಾಬಿಲಿ ಕಂಡು ಬರ್ತಕ್ಕಂಥ ಪ್ರಮುಖ ಇರತಕ್ಕಂತ ಎಲೆ ಬೋಳಿಸುವ ಕೀಟಗಳು ಅಂತಂದ್ರೆ ಮೊದಲನೇ ತಂಬಾಕು ಎಲೆ ಕತ್ತರಿಸುವ ಹುಳ. ಈ ತಂಬಾಕು ಎಲೆ ಕತ್ತರಿಸುವ ಹುಳಿದು ಬಹುಭಕ್ಷಕ ಕೀಟ. ನಾವು ಬೆಳೀತಕ್ಕಂತ ಸುಮಾರು ಈ ಏಕದಳ ಬೆಳೆಗಳು, ದ್ವಿದಳಧಾನ್ಯ ಬೆಳೆಗಳು ಮತ್ತು ಎಣ್ಣೆಕಾಳು ಬೆಳೆಗಳು, ಹೂವಿನ ಬೆಳೆಗಳು, ತೋಟಗಾರಿಕೆ ಬೆಳೆಗಳನ್ನ ಇದು ದಾಳಿ ಮಾಡಿ ನಮಗೆ ನಷ್ಟ ಉಂಟು ಮಾಡುತ್ತೆ. ಈ ಒಂದು ಪ್ರಾಯದ ಪತಂಗ ತನ್ನ ತಿಳಿ